ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನೀನಾದಿಗಾದೆಯೋ ಎಲೆ ಮಾನವ, ಹದಿ ಹದಿ ಗೋವು ನಾನು, ಹದಿ ಹದಿ ಗೋವು ನಾನು. ಜನಪದ ಪಶುವೈದ್ಯ ಹದಿ ಹದಿ ಗೋವು ನಾನು. ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದು ಕುರಿತಾದ ಸರಣಿ ಕಾರ್ಯಕ್ರಮ. ಪಾರಂಪರಿಕ ಜ್ಞಾನದ ಹಳೆ ಬೇರಿನ ಮೇಲೆ ಆಧುನಿಕ ವಿಜ್ಞಾನದ ಹೊಸ ಚಿಗುರು ಮೂಡಿದಾಗ ಆವಿರ್ಭವಿಸಿದ್ದೇ ಜನಪದ ಪಶುವೈದ್ಯ ಬಾನುಲಿ ಸರಣಿ. ಇಲ್ಲಿ ಜನಪದರ ಪಶು ಚಿಕಿತ್ಸೆಯ ಬಗ್ಗೆ ಮಾಹಿತಿಯನ್ನ ನೀಡಿರೋರು ತಜ್ಞ ಪಶುವೈದ್ಯರು. ಹಾಗಾಗಿಯೇ ಇದು ವಿಶಿಷ್ಟವಾದ ಬಾನುಲಿ ಸರಣಿ. ನಮ್ಮ ಹಿರಿಯರ ಪರಂಪರಾಗತ ಪಶು ಚಿಕಿತ್ಸಾ ಜ್ಞಾನ ಉಳಿಯಬೇಕು, ಹಳ್ಳಿ ಹಳ್ಳಿಗಳಲ್ಲಿ ಇದರ ಬಳಕೆಯಾಗಬೇಕು, ಹಾಗೆ ನಾವೆಲ್ಲರೂ ಸೇರಿಯೇ ಇದನ್ನ ಬೆಳೆಸಬೇಕು. ಗೋಪಾಲಕರಾದ ನಿಮಗೆ ಈ ಬಾನುಲಿ ಸರಣಿ ಹೆಚ್ಚು ಉಪಯುಕ್ತವಾಗಲಿ ಎಂಬುದು ನಮ್ಮ ಸದಾಶಯ. ಕೇಳಿ ಕಾರ್ಯಕ್ರಮ ಜನಪದ ಪಶುವೈದ್ಯ. ಸಗಣಿಯಾದೆ ಕಟ್ಟಿದರೆ ಕುರುಳಾದೆ ಸುತ್ತದೆ ನೊಸಲಿಗೆ ವಿಭೂತಿಯಾದೆ. ರೈತ ಬಾಂಧವರೇ ನಮಸ್ಕಾರ. ಕಳೆದ ವಾರದ ಕಾರ್ಯಕ್ರಮದಲ್ಲಿ ನಾವು ಜಾನುವಾರುಗಳಲ್ಲಿ ಹೊಟ್ಟೆ ಉಬ್ರ ಹೇಗೆ ಬರುತ್ತೆ, ಅದಕ್ಕೆ ಯಾವ ರೀತಿಯ ಮನೆ ಮದ್ದುಗಳನ್ನು ಪ್ರಯೋಗ ಮಾಡಬಹುದು, ಹಾಗೇನೆ ಜಾನುವಾರುಗಳಲ್ಲಿ ಅಜೀರ್ಣ ಉಂಟಾದಾಗ ಅಥವಾ ಮೇವು ತಿನ್ನೋದಕ್ಕೆ ನಿರಾಸಕ್ತಿ ತೋರಿಸಿದಾಗ ನಾವು ಯಾವ ರೀತಿ ಅದನ್ನು ನಿರ್ವಹಣೆ ಮಾಡೋದು ಅನ್ನೋದನ್ನ ತಿಳ್ಕೊಂಡ್ವಿ. ಇವತ್ತಿನ ದಿನ ನಾವು ಜಾನುವಾರುಗಳಿಗೆ ಬೇದಿಯಾದಾಗ ಮತ್ತೆ ಕೆಮ್ಮು ಬಂದಾಗ ಯಾವ ರೀತಿಯ ಚಿಕಿತ್ಸೆಗಳನ್ನು ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಬೇದಿ ಬಗ್ಗೆ ಗಮನಿಸೋಣ. ಬಹುಶಃ ಸರ್ವೇ ಸಾಮಾನ್ಯವಾದ ಸಮಸ್ಯೆ ನಮ್ಮ ಪಶುಪಾಲಕರದು. ಯಾರೇ ನಮ್ಮ ಪಶು ಆಸ್ಪತ್ರೆಗಳಿಗೆ ಬಂದರೂ ಕೂಡ ಬೇದಿ ಮಾತ್ರೆ ಕೊಡಿ, ಡಾಕ್ಟ್ರೆ ಯಾಕೋ ನಮ್ಮ ದನ ಉಚ್ಚಿಕೊಳ್ತಾ ಇದೆ, ಯಾಕೋ ಸಗಣಿ ಒಂಥರ ಗಟ್ಟಿಗೆ ಆಗ್ತಾನೆ ಇಲ್ಲ, ಈ ರೀತಿಯ ಸಮಸ್ಯೆಗಳೇ ಜಾಸ್ತಿ. ಸೊ ಹಾಗಾದ್ರೆ ಈ ಬೇದಿ ಯಾಕೆ ಬರುತ್ತೆ, ಅದರ ಲಕ್ಷಣಗಳೇನು, ಇದನ್ನ ತಿಳ್ಕೋಣ. ಮೊದಲನೇದಾಗಿ ಸ್ನೇಹಿತರೆ, ಬೇದಿ ನಮ್ಮ ಕರುಗಳಲ್ಲಿ ಜಾಸ್ತಿ, ದೊಡ್ಡ ಜಾನುವಾರುಗಳಿಗಿಂತ ಹೆಚ್ಚಾಗಿ ಕರುಗಳಲ್ಲಿ ಜಾಸ್ತಿ, ವಿಶೇಷವಾಗಿ ಎಮ್ಮೆ ಕರುಗಳಲ್ಲಂತೂ ಬೇದಿಯಿಂದನೇ ಅವು ಮರಣ ಹೊಂದತಕ್ಕಂಥ ಪ್ರಮಾಣ ಜಾಸ್ತಿ ಇದೆ ಅಂತಾನೆ ಹೇಳ್ಬಹುದು. ಎಮ್ಮೆ ಕರುಗಳು 3 ತಿಂಗಳೊಳಗೆ ಸತ್ತೋಗ್ಬಿಡ್ತವೆ, ಅದಕ್ಕೆ ಬಹುತೇಕ ಕಾರಣ ಅಂದ್ರೆ ಬೇದಿನೇ. ಹಾಗೇನೆ ಹಸುಗಳ ಕರುಗಳು ಅಷ್ಟೇನೆ, ವಿಶೇಷವಾಗಿ ಡಿಫ್ತೀರಿಯಾ ಕಾಯಿಲೆ ಇರಬಹುದು ಅಥವಾ ಜಂತುಹುಳುಗಳ ಬಾಧೆ ಇರಬಹುದು, ಈ ಸೋಂಕಿನಿಂದಾಗಿ ಬೇದಿ ಉಂಟಾಗ್ತದೆ. ದೊಡ್ಡ ಜಾನುವಾರುಗಳಲ್ಲೂ ಅಷ್ಟೇನೆ, ಮೇವಿನ ವ್ಯತ್ಯಾಸವಾದಾಗ, ಒಂದೇ ಸಲ ನಾವು ಹಸಿರು ಮೇವಿಗೆ ಬಿಟ್ಟಾಗ ಬೇದಿ ಉಂಟಾಗಬಹುದು ಅಥವಾ ಕಲುಷಿತವಾದ ನೀರನ್ನ ಸೇವನೆ ಮಾಡಿದಾಗ ಬೇದಿ ಉಂಟಾಗಬಹುದು. ಹಾಗೇನೆ ಜಂತುಹುಳುಗಳ ಬಾಧೆ ಇದ್ದಾಗ ವಿಶೇಷವಾಗಿ ಸಾಕಷ್ಟು ಬೇದಿ ಜಾನುವಾರುಗಳಿಗೆ ಆಗುತ್ತೆ. ಜೊತೆಗೆ ಸೋಂಕು ರೋಗಗಳು ಅಂದ್ರೆ ಜೀರ್ಣಾಂಗ ವ್ಯೂಹದ ಸೋಂಕು, ಜಠರ ಇರಬಹುದು, ಹಾಗೇನೆ ಕರುಳು ಇರಬಹುದು, ಕರುಳಿನಲ್ಲಿ ಯಾವುದೇ ರೀತಿಯ ಸೋಂಕು ಉಂಟಾದಾಗ ಕೂಡ ಬೇದಿ ಉಂಟಾಗಬಹುದು. ಹಾಗಾಗಿ ನಾವು ಬೇದಿಯನ್ನ ಎರಡು ರೀತಿಯಲ್ಲಿ ನಾವು ಎರಡು ವಿಧ ಅಂತ ಹೇಳಬಹುದು. ಮೊದಲನೇದು ಸೋಂಕು ಸಹಿತ ಬೇದಿ, ಇನ್ನೊಂದು ಸೋಂಕು ರಹಿತ ಬೇದಿ. ಸೋಂಕು ಸಹಿತ ಬೇದಿ ಅಂದ್ರೆ ಜೀರ್ಣಾಂಗ ವ್ಯೂಹದಲ್ಲಿ ವಿಶೇಷವಾಗಿ ಕರುಳಿನಲ್ಲಿ ಏನಾದರೂ ಒಂದು ಇನ್ಫೆಕ್ಷನ್ ಅಥವಾ ಸೋಂಕು ಇದ್ದಾಗ ಆಗ್ತಕ್ಕಂಥ ಬೇದಿಗೆ ನಾವು ಸೋಂಕು ಸಹಿತ ಬೇದಿ ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ ನಮಗೆ ಪಶುವೈದ್ಯರು ಅತ್ಯಗತ್ಯವಾಗಿ ಬೇಕೇ ಬೇಕು. ಯಾಕೆ ಅಂದ್ರೆ ಬೇದಿಯಾಗೋದ್ರ ಜೊತೆಗೆ ಜಾನುವಾರುಗಳು ಮೇವು ತಿನ್ನೋದನ್ನ ನಿಲ್ಲಿಸಿಬಿಡ್ತವೆ, ಅವುಗಳಿಗೆ ಜ್ವರ ಬೇರೆ ಬರಬಹುದು. ಹೀಗಾಗಿ ಪಶುವೈದ್ಯರ ಮಾರ್ಗದರ್ಶನದಲ್ಲಿ ಸೂಕ್ತ ಚಿಕಿತ್ಸೆ ಮಾಡಿಸಲೇಬೇಕಾಗ್ತದೆ. ಇಲ್ಲ ಆ ಥರ ಏನು ಸಮಸ್ಯೆ ಇಲ್ಲ, ಮೇವೇನೋ ಚೆನ್ನಾಗಿ ತಿಂತಾನೆ ಇದೆ, ಮೂತಿನೂ ಹಸಿಯಾಗಿದೆ, ಆದ್ರೆ ಸ್ವಲ್ಪ ಬೇದಿ ಆಗ್ತಾ ಇದೆ, ನನಗೆ ಸಗಣಿ ಗಟ್ಟಿಗೆ ಬೇಕು. ನಮ್ಮ ಜನಗಳಿಗೆ ಹೆಂಗಪ್ಪ ಅಂದ್ರೆ ತೊಪ್ಪೆ ಅಂತಂದ್ರೆ ಅದು ಕಡು ಹಸಿರು ಬಣ್ಣ ಇದ್ಬಿಟ್ಟು ಅದಕ್ಕೆ ಸರಿಯಾದ ಒಂದು ಕನ್ಸಿಸ್ಟೆನ್ಸಿ ಇದ್ರೇನೆ ತೊಪ್ಪೆ ಅಂತ ಹೇಳ್ಬಿಟ್ಟು, ಇಲ್ಲ ಅಂದ್ರೆ ಬೇದಿ ಅದ್ರದ್ದೇನು ಉಪಯೋಗ ಇಲ್ಲ ಅಂತ ನಮ್ಮ ಜನಗಳ ಒಂದು ಅಭಿಪ್ರಾಯ. ಅಂತ ಸಂದರ್ಭದಲ್ಲಿ ನಾವು ಏನ್ ಮಾಡಬೇಕು ಅಂತಂದ್ಬಿಟ್ಟು, ವಿಶೇಷವಾಗಿ ಬೇದಿಯ ಲಕ್ಷಣಗಳು ಅದನ್ನೇ ನಿಮಗೆ ಹೇಳ್ಕೊಡೋದು ಬೇಕಾಗಿಲ್ಲ. ಸಗಣಿ ನೀರ್ ನೀರಾಗಿ ಬರ್ತಾ ಇರುತ್ತೆ, ತೆಳ್ಳಗಿರುತ್ತೆ. ಸೊ ಈ ರೀತಿ ತೆಳ್ಳಿಗೆ ಬಂದಂತ ಸಗಣಿ ಅಥವಾ ಬೇದಿ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನೀವು ಆ ಸಗಣಿಯನ್ನ ಗಮನಿಸಿದಾಗ ಅದರಲ್ಲಿ ಏನಾದರೂ ಸಿಂಬಳ ಸಿಂಬಳ ತರ ಅಥವಾ ಶ್ಲೇಷ್ಮ ಇತ್ತು ಅಥವಾ ರಕ್ತ ಮಿಶ್ರಿತವಾಗಿತ್ತು ಅಥವಾ ಕೀವು ಮಿಶ್ರಿತವಾಗಿತ್ತು ಈ ತರದ್ದೇನಾದ್ರು ಇತ್ತಂದ್ರೆ ಖಂಡಿತವಾಗ್ಲೂ ನಾನು ಹೇಳ್ತಕ್ಕಂಥ ಔಷಧಿಗಳನ್ನ ಪ್ರಯೋಗ ಮಾಡಬೇಡಿ. ನೇರವಾಗಿ ಪಶುವೈದ್ಯರನ್ನ ಸಂಪರ್ಕಿಸಿ ಅವರಿಂದ ಚಿಕಿತ್ಸೆ ಕೊಡಿಸಿ. ಇಲ್ಲ ಆತರ ಏನಿಲ್ಲ, ವಾಸನೆನು ಇಲ್ಲ, ಬಟ್ ನೀರ್ ನೀರಾಗಿ ಸಗಣಿ ಬರ್ತಾ ಇದೆ ಅಷ್ಟೇ ಅಂತಂತಂದ್ರೆ ನಾನು ಕೆಲವೊಂದು ಔಷಧಿ ಹೇಳ್ತೀನಿ, ಇವುಗಳಿಂದ ಖಂಡಿತವಾಗ್ಲೂ ನಿಮ್ಮ ಜಾನುವಾರುಗಳ ಬೇರಿಯನ್ನು ನೀವು ವಾಸಿ ಮಾಡಿಕೊಳ್ಬಹುದು. ಹಾಗಾದ್ರೆ ನೋಡೋಣ ಏನು ಯಾವ ರೀತಿಯಾಗಿ ನಾವು ಔಷಧಿಯನ್ನ ಮಾಡಬಹುದು ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ಸಪೋಟ ಕಾಯಿ, ಹಸಿ ಸಪೋಟ ಕಾಯಿ ಏನಾದ್ರೂ ನಿಮ್ಮ ಮನೆಯಲ್ಲಿ ಇದ್ರೆ ಒಂದ 3-4 ಹಸಿ ಸಪೋಟ ಕಾಯಿಗಳನ್ನ ನೀವು ತಗೊಳ್ಳಿ. ಆ ಹಸಿ ಸಪೋಟ ಕಾಯಿಗಳನ್ನ ಚೆನ್ನಾಗಿ ಜಜ್ಜಿಬಿಟ್ಟು ಒಂದ್ 2 ಲೀಟರ್ ಮಜ್ಜಿಗೆನಲ್ಲಿ ಕಲಸಿಬಿಟ್ಟು ಅರಿಬೇಕು ಚೆನ್ನಾಗಿ. ಹೀಗೆ ಅರದಂತ ಔಷಧಿಯನ್ನ ನಾವು ದಿನಕ್ಕೆ 2 ಸಲದಂಗೆ ಒಂದು 3 ದಿವಸ ಅಥವಾ 4 ದಿನ ಕುಡಿಸಿದ್ರೆ ಬೇರಿಯ ಪ್ರಮಾಣ ಕಮ್ಮಿ ಆಗ್ತಾ ಹೋಗ್ಬಿಟ್ಟು ಸಗಣಿ ನಾರ್ಮಲ್ ಆಗಿ ಸಹಜವಾದ ಸ್ಥಿತಿಗೆ ಬರುತ್ತೆ. ಏನ್ ಮಾಡಬೇಕು, 3-4 ಹಸಿ ಸಪೋಟ ಕಾಯಿಯನ್ನ ನಾವು 2 ಲೀಟರ್ ಮಜ್ಜಿಗೆಯಲ್ಲಿ ಅರ್ಧ ಬಿಟ್ಟು ನಾವು ಜಾನುವಾರುಗಳಿಗೆ ಬೆಳಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ಕುಡಿಸ್ತಕ್ಕಂತಹದ್ದು. ಇಲ್ಲ ಸಪೋಟ ಕಾಯಿ ಸಿಗ್ತಾ ಇಲ್ಲ ನಮಗೆ ನಮ್ಮೂರಲ್ಲಿ ಇಲ್ಲ ಅಂತಂದ್ರೆ ನೀವೇನ್ ಮಾಡಬಹುದು, ದಾಳಿಂಬೆ ಅಂತೂ ಇವಾಗ ಊರೂರುಗಳಲ್ಲಿ ಮನೆ ಮನೆಗಳಲ್ಲಿ ಇದ್ದೇ ಇರ್ತದೆ. ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇರತಕ್ಕಂತ ಹಣ್ಣು ಅಂದ್ರೆ ಬಹುಶಃ ಈ ದಾಳಿಂಬೆ ಹಣ್ಣೆ ಇರಬಹುದು. ಸೊ ಈ ದಾಳಿಂಬೆ ಹಣ್ಣನ್ನ ಒಂದ 2 ಕೆಜಿ ಅಷ್ಟು ತಗೊಳ್ಳಿ ಅಥವಾ 3 ದಾಳಿಂಬೆ ಹಣ್ಣು ಅಂತ ಇಟ್ಕೊಳ್ಳಿ. ಆ ಹಣ್ಣನ್ನ ನೀವು ತಿನ್ನಿ, ನಿಮ್ಮ ಮಕ್ಕಳಿಗೂ ತಿನ್ನಿಸಿ. ಆದ್ರೆ ಸಿಪ್ಪೆ ಏನಿರುತ್ತಲ್ಲ ಆ ಸಿಪ್ಪೆಯನ್ನ ನೀವು ಒಂದು 20-30 ಪಪ್ಪಾಯ ಹಣ್ಣಿನ ಬೀಜವನ್ನ ಬೆರೆಸಿಬಿಟ್ಟು ನೀರಲ್ಲಿ ಸೇರಿಸಿ ಕಷಾಯ ತಯಾರಿಸಿ ಇಟ್ಕೋಬೇಕು. ಹೇಗೆ ಕಷಾಯ ತಯಾರಿಸೋದು ಅಂತಂದ್ರೆ ನೋಡಿ, ನಾನು ಹೇಳಿದ್ರೆ 3 ದಾಳಿಂಬೆ ಹಣ್ಣಿನ ಸಿಪ್ಪೆ ಅಂತ ಹೇಳ್ಬಿಟ್ಟು ಆ ಸಿಪ್ಪೆಯನ್ನ ಸಣ್ಣ ಸಣ್ಣದಾಗಿ ಚೂರ್ ಮಾಡಿ ಅದಕ್ಕೆ ಒಂದು 20 ಬೀಜ ಅಥವಾ 30 ಬೀಜ ಪಪ್ಪಾಯ ಹಣ್ಣಿನ ಬೀಜ ಸೇರಿಸಿ ಒಂದು 2 ಲೀಟರ್ ನೀರು ಹಾಕ್ಬಿಟ್ಟು ಒಲೆ ಮೇಲೆ ಇಟ್ಟು ಕುದಿಸ್ತಾ ಬನ್ನಿ. ಅದು ಕುದ್ದು ಕುದ್ದು ಕುದ್ದು ಏನು ನಾವು 2 ಲೀಟರ್ ನೀರು ಹಾಕಿರ್ತೀವಿ ಅದು ಅದ್ರ ಕಾಲು ಭಾಗಕ್ಕೆ ಅಂದ್ರೆ 1/2 ಲೀಟರ್ ಆಗಬೇಕು, ಅಲ್ಲಿವರೆಗೂ ಅದನ್ನ ಚೆನ್ನಾಗಿ ಕುದಿಸ್ಬೇಕು. ಇದಕ್ಕೆ ನಾವು ಕಷಾಯ ಅಂತ ಹೇಳ್ತೀವಿ. ಸೊ ಈ ಕಷಾಯಕ್ಕೆ ನೀವು ಒಂದು 50 ಗ್ರಾಂನಷ್ಟು ಸೋಂಪು ಬೀಜ ಅದನ್ನ ಬೆರೆಸಿಬಿಟ್ಟು ಬೆಳಗ್ಗೆ ಮತ್ತೆ ಸಂಜೆ ಒಂದು 2 ಗೊಟ್ಟ ನೀವು ಜಾನುವಾರಿಗೆ ಕುಡಿಸಿದ್ರು ಕೂಡ ನೀವು ಈ ಒಂದು ಬೇದಿಯ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಬಹುದು. ಹಾಗೇನೆ ಇನ್ನೊಂದು ಸುಲಭವಾದ ಔಷಧಿ ಹೇಳ್ಬಹುದು ಅಂತಂದ್ರೆ ಬೆಲವತ್ತೆ ಹಣ್ಣು. ವಿಶೇಷವಾಗಿ ಈ ಬೇಸಿಗೆ ಕಾಲದಲ್ಲಂತೂ ನಮ್ಮ ಬಯಲುಸೀಮೆಯಲ್ಲಿ ಬಯಲು ಪ್ರದೇಶಗಳಲ್ಲಿ ಸಾಕಷ್ಟು ಈ ಬೆಲವತ್ತೆ ಹಣ್ಣು ಅಥವಾ ಬೇಲದ ಹಣ್ಣಿನ ಮರಗಳಿವೆ. ಈ ಬೇಲದ ಹಣ್ಣನ್ನ 2 ಬೇಲದ ಹಣ್ಣು ತಗೊಳ್ಳಿ, ಅದರ ತಿರುಳನ್ನ ತಕ್ಕೊಳ್ಳಿ. ಆ ತಿರುಳಿಗೆ ಒಂದು 25 ಗ್ರಾಂನಷ್ಟು ಜೀರಿಗೆ ಅಂದ್ರೆ ಒಂದು 2-3 ಚಮಚ ಜೀರಿಗೆ ಹಾಕೊಳ್ಳಿ. ಹಾಕ್ಬಿಟ್ಟು ಚೆನ್ನಾಗಿ ಅರಿರಿ. ಮಜ್ಜಿಗೆನಲ್ಲಿ ಒಂದು 2 ಲೀಟರ್ ಮಜ್ಜಿಗೆನಲ್ಲಿ ಕಲಸಿಬಿಟ್ಟು ಬೆಳಗ್ಗೆ ಒಂದ್ಸಲ, ಮಧ್ಯಾಹ್ನ ಒಂದ್ಸಲ, ಸಾಯಂಕಾಲ ಒಂದ್ಸಲ, 3 ಸಲ 1 ಲೀಟರ್ ಈ ರೀತಿ ಅರದಂತ ಔಷಧಿಯನ್ನ ಕುಡಿಸಿ ಒಂದು 2 ದಿನದಲ್ಲೇ ನಿಮ್ಮ ಜಾನುವಾರು ಬೇದಿಯನ್ನ ಕಮ್ಮಿ ಮಾಡಿಕೊಂಡು ಸಗಣಿ ಗಟ್ಟಿಯಾಗೋದ್ರಲ್ಲಿ ಸಂಶಯನೇ ಇಲ್ಲ. ಇವೇ 3 ಔಷಧಿಗಳನ್ನ ನಾವು ಬೇದಿಯಾದಾಗ ಜಾನುವಾರುಗಳ ಮೇಲೆ ಪ್ರಯೋಗ ಮಾಡಬಹುದು. ಓಕೆ, ಬೇದಿಯ ಸಮಸ್ಯೆ ಬಗ್ಗೆ ನಾವು ಕೆಲವು ಮಾಹಿತಿಗಳನ್ನ ತಿಳ್ಕೊಂಡ್ವಿ. ಜಾನುವಾರುಗಳಲ್ಲಿ ಇನ್ನೊಂದು ವಿಶೇಷವಾದ ಸಮಸ್ಯೆ ಅಂತಂದ್ರೆ ಕೆಮ್ಮು. ಕೆಮ್ಮು ಬಹುತೇಕ ಈ ಒಂದು ಅಜೀರ್ಣ ಅಥವಾ ಬೇರಿಯಷ್ಟು ಸಾಮಾನ್ಯವಾಗಿ ಅಲ್ಲದೆ ಇದ್ರು ಅವಾಗವಾಗ ನಮ್ಮ ಜಾನುವಾರುಗಳಲ್ಲಿ ಕೆಮ್ಮು ಕಾಣಿಸ್ಕೊಳ್ತದೆ. ಈ ಕೆಮ್ಮು ಕಂಡು ಬಂದಾಗ ನಾವು ಯಾವುದೇ ರೀತಿಯ ಅಲಕ್ಷ್ಯವನ್ನ ತೋರಬಾರದು. ಕೆಮ್ಮು ಉಂಟಾದಾಗ ಜಾನುವಾರುಗಳಲ್ಲಿ ನಾವು ಒಂದು ವಿಚಾರವನ್ನ ಅರ್ಥ ಮಾಡ್ಕೋಬೇಕು. ಅದರ ಒಂದು ಏನು ಮೂಗಿನ ಹೊರಳೆಗಳಿರ್ಬೋದು ಅಥವಾ ಪ್ರೇಕ್ಯಾ ಅಂತ ಏನ್ ಹೇಳ್ತೀವಿ ಗಾಳಿ ಪೈಪ್ ಅಂತ ಅದರಲ್ಲಿರ್ಬಹುದು, ಹಾಗೇನೆ ದೊಮ್ಮೆನಲ್ಲಿ ಶ್ವಾಸಕೋಶಗಳಲ್ಲಿ ಕೆಲವೊಂದು ಸೋಂಕು ಇರಬಹುದು, ಹಾಗಾಗಿ ಅದು ಕೆಮ್ತಾ ಇದೆಯಾ ಅಂತ ನಾವು ಗಮನಿಸಬೇಕು. ಹಾಗೇನೆ ಕೆಮ್ಮು ಬಂದಾಗ ಯಾವ ರೀತಿ ಕೆಮ್ಮಿದೆ, ಅದು ಸತತವಾಗಿ ಕೆಮ್ತಾ ಇದೆಯಾ ಅಥವಾ ಬಿಟ್ಟು ಬಿಟ್ಟು ಕೆಮ್ತಾ ಇದೆಯಾ, ಆ ಕೆಮ್ಮೋ ಸಂದರ್ಭದಲ್ಲಿ ಮೂಗಲ್ಲೇನಾದ್ರೂ ಗೊಣ್ಣೆ ಬರ್ತಾ ಇದೆಯಾ, ಆ ಗೊಣ್ಣೆ ಯಾವ ರೀತಿ ಇದೆ ಅದನ್ನು ಗಮನಿಸಬೇಕು. ಆ ಗೊಣ್ಣೆನಲ್ಲಿ ಕೀವು ಮಿಶ್ರಿತವಾಗಿದೆಯಾ ಅಥವಾ ರಕ್ತ ರಕ್ತ ಏನಾದ್ರು ಇದೆಯಾ, ನೊರೆ ನೊರೆ ಬರ್ತಾ ಇದೆಯಾ. ಜೊತೆಗೆ ಈ ಕೆಮ್ಮು ಇದ್ಬಿಟ್ಟು ಜಾನುವಾರುಗಳು ಅವಾಗವಾಗ ಕೆಮ್ತಾ ಇದಾವೆ, ಜೊತೆಗೆ ಅದರ ದೇಹ ಕೃಶವಾಗ್ತಾ ಹೋಗ್ತಾ ಇದೆ, ಬಡತ್ಲಾಗ್ತಾ ಹೋಗ್ತಾ ಇದೆ ಅಂದ್ರೆ ಅದು ಕೂಡ ನಮಗೆ ಒಂದು ಆತಂಕದ ಲಕ್ಷಣನೇ. ಯಾಕೆ ಅಂತಂದ್ರೆ ಇದು ಕ್ಷಯ ರೋಗದ ಲಕ್ಷಣ ಇರಬಹುದು ಸ್ನೇಹಿತರೆ. ಕ್ಷಯ ರೋಗ ಇದ್ದಾಗ ಜಾನುವಾರುಗಳು ಕೆಮ್ತಾವೆ, ಜೊತೆಗೆ ಮೂಗಿನಿಂದ ಬರ್ತಕ್ಕಂಥ ಶ್ಲೇಷ್ಮದಲ್ಲಿ ಕೀವು ಮಿಶ್ರಿತವಾಗಿರ್ತಕ್ಕಂಥ ಸಾಧ್ಯತೆಗಳು ಇವೆ. ಹಾಗೇನೆ ಅವುಗಳ ದೇಹ ನೀವೇನೇ ಮೇವು ತಿನ್ನಿಸಿದ್ರೂ ಕೂಡ ಬಡತ್ಲಾಗ್ತಾ ಕೃಶವಾಗ್ತಾ ಹೋಗುತ್ತೆ. ಇವು ಕ್ಷಯ ರೋಗದ ಲಕ್ಷಣಗಳು. ಹಾಗಾಗಿ ನಾವು ಈ ಕೆಮ್ಮಿನ ಬಗ್ಗೆ ನಾವು ವಿಶೇಷವಾದ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಜಾನುವಾರುಗಳ ಅಜೀರ್ಣ ಅಥವಾ ಬೇದಿ ತಾನೇ ತಾನಾಗಿ ಸರಿ ಹೋಗ್ಬಹುದು ಕೆಲವೊಮ್ಮೆ, ಆದ್ರೆ ಕೆಮ್ಮು ಬಂದಾಗ ಮಾತ್ರ ನಾವು ಹೆಚ್ಚು ಲಕ್ಷ್ಯ ಕೊಟ್ಟು ಅವುಗಳನ್ನ ಕಾಪಾಡ್ಕೋಬೇಕಾಗ್ತದೆ. ಯಾಕೆ ಕೆಮ್ಮು ಬರುತ್ತೆ ನೋಡೋಣ ಸ್ನೇಹಿತರೆ. ಮೊದಲನೇದಾಗಿ ನೀವು ದನಗಳನ್ನ ಕಟ್ತಕ್ಕಂಥ ಕೊಟ್ಟಿಗೆಯ ಸುತ್ತಮುತ್ತ ವಿಪರೀತವಾದ ಧೂಳಿತ್ತು ಅಥವಾ ಗಾಳಿಯಲ್ಲಿ ಧೂಳು ಹರಿದಾಡ್ತಾ ಇತ್ತು. ಅಂತ ಸಂದರ್ಭದಲ್ಲಿ ಆ ಉಸಿರಾಡುವಾಗ ಆ ಧೂಳು ಜಾನುವಾರುಗಳ ಮೂಗಿನ ಮೂಲಕ ಶ್ವಾಸಕೋಶವನ್ನ ಸೇರ್ಕೊಂಡು ಕೆಮ್ಮು ಬರಬಹುದು. ಹಾಗೇನೆ ನೀವೇನು ಪಶು ಆಹಾರವನ್ನ ನೀಡ್ತೀರಿ, ಕೆಲವೊಮ್ಮೆ ನೀವು ಲೋಕಲ್ ಆಗಿ ಪಶು ಆಹಾರವನ್ನ ಖರೀದಿ ಮಾಡ್ತೀರಿ ಅಥವಾ ನೀವೇ ತಯಾರು ಮಾಡ್ಕೊಳ್ಲಿಕ್ಕೆ ಹೋಗ್ತೀರಿ, ಅಂತ ಸಂದರ್ಭದಲ್ಲಿ ನೀವು ಪಶು ಆಹಾರಕ್ಕೆ ಆಗ್ತಕ್ಕಂತ ಸಾಮಗ್ರಿಗಳಲ್ಲಿ ಸಾಕಷ್ಟು ಧೂಳಿತ್ತು ಅಂತಂದ್ರೆ ಜಾನುವಾರುಗಳು ಆ ಪಶು ಆಹಾರವನ್ನು ತಿನ್ನುವಾಗ ಆ ಧೂಳು ಶ್ವಾಸಕೋಶಗಳನ್ನು ಸೇರ್ಕೊಂಡು ಅಥವಾ ಗಂಟ್ಲನ್ನ ಸೇರ್ಕೊಂಡು ಅವಕ್ಕೆ ಕೆಮ್ಮಾಗಬಹುದು. ಹಾಗೇನೆ ಹಲವಾರು ರೀತಿಯ ಸೋಂಕುಗಳು ನೋಡಿ, ಗಂಟ್ಲು ಬೇನೆ ಅಂತ ಹೇಳ್ತೀವಿ, ಗಂಟ್ಲು ಬೇನೆ ಆದಾಗ ಕೆಮ್ಮು ಬರಬಹುದು. ಹಾಗೇನೆ IBR ಕಾಯಿಲೆ ಅಂತ ಹೇಳ್ಬಿಟ್ಟು ಒಂದು ವೈರಸ್ಗಳಿಂದ ಬರ್ತಕ್ಕಂತ ಕಾಯಿಲೆ, ಅದರಿಂದ ಕೂಡ ಕೆಮ್ಮು ಉಂಟಾಗಬಹುದು. ಹಾಗೆ ಕೆಮ್ಮು ಹಲವಾರು ರೀತಿಗಳಲ್ಲಿ ಜಾನುವಾರುಗಳನ್ನು ಕಾಡುತ್ತೆ. ಈ ಕೆಮ್ಮು ದಮ್ಮು ಅಥವಾ ಉಸಿರಾಟದ ತೊಂದರೆ ಇದ್ದಾಗ ನೀವು ಬಹಳ ಹುಷಾರಾಗಿರ್ಬೇಕಾಗತ್ತೆ. ನೀವು ವಿಶೇಷವಾಗಿ ಅದಕ್ಕೆ ಮದ್ದುಗಳನ್ನು ಮಾಡಿ ಜೊತೆಗೆ ಡಾಕ್ಟರ್ನ ಕರೆಸಿ ಟ್ರೀಟ್ಮೆಂಟ್ ಮಾಡಿ ಆ ಕೆಮ್ಮನ್ನ ವಾಸಿ ಮಾಡಿಕೊಡ್ಬೇಕಾಗತ್ತೆ. ಓಕೆ, ಯಾವ ರೀತಿಯ ಮನೆ ಮದ್ದುಗಳನ್ನು ನಾವು ಕೆಮ್ಮಿಗೆ ಪ್ರಯೋಗ ಮಾಡಬಹುದು ಅಂತ ಈಗ ನೋಡೋಣ. ಮೊದಲನೇದಾಗಿ ಒಂದು 4-5 ವೀಳ್ಯದೆಲೆ ತಗೊಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ ತಗೊಳ್ಳಿ, 1 ಗಡ್ಡೆ ಈರುಳ್ಳಿ, 1 ಪಟ್ಟೆ ಲೋಳೆಸರ, ಜೊತೆಗೆ 15-20 ಅಮೃತ ಬಳ್ಳಿಯ ಎಲೆಗಳು, ಹಾಗೇನೆ 10 ಕಾಳುಮೆಣಸು, 1-2 ಕರ್ಪೂರದ ಪುಡಿಗಳು. ಮತ್ತೊಮ್ಮೆ ಹೇಳ್ತೀನಿ, 4-5 ವೀಳ್ಯದೆಲೆ, 1 ಗಡ್ಡೆ ಬೆಳ್ಳುಳ್ಳಿ, 1 ಗಡ್ಡೆ ಈರುಳ್ಳಿ, 1 ಪಟ್ಟೆ ಲೋಳೆಸರ, 15-20 ಅಮೃತ ಬಳ್ಳಿ ಎಲೆ, ಹಾಗೇನೆ 10 ಕಾಳುಮೆಣಸು, 2 ಕರ್ಪೂರದ ಪುಡಿ. ಇವಿಷ್ಟನ್ನು ನಾವು 1.5 ಲೀಟರ್ ನೀರಲ್ಲಿ ಚೆನ್ನಾಗಿ ಅರ್ಧಬಿಟ್ಟು ಔಷಧಿಯನ್ನು ತಯಾರಿಸಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಈ ರೀತಿಯಾಗಿ 3 ದಿನಗಳ ಕಾಲ ನಾವು ಕುಡಿಸಿದ್ರೆ ಈ ಕೆಮ್ಮಿನ ಒಂದು ಪ್ರಮಾಣ ಕಮ್ಮಿಯಾಗುತ್ತೆ. ಜೊತೆಗೆ ಪಶುವೈದ್ಯರಿಂದ ಚಿಕಿತ್ಸೆ ಕೊಡಿಸೋದನ್ನು ಕೂಡ ನೀವು ಮರಿಬಾರದು. ಆಯ್ತು, ಇದು ಸ್ವಲ್ಪ ಜಾಸ್ತಿ ಐಟಮ್ಸ್ ಹೇಳ್ಬಿಟ್ರಲ್ಲ ಡಾಕ್ಟರ್, ಯಾವ್ದಾದ್ರೂ ಸಿಂಪಲ್ ಆಗಿರೋದು ಹೇಳಿ ಅಂತ ಕೇಳೋದಾದ್ರೆ ನೋಡಿ, ಆಡುಮುಟ್ಟು ಸೊಪ್ಪು ಅಥವಾ ಆಡುಸೋಗೆ ಸೊಪ್ಪು ಅಂತ ನಾವೇನ್ ಹೇಳ್ತೀವಿ, ಅದನ್ನ 1 ಬೊಗಸೆಯಷ್ಟು ತಗೊಳ್ಳಿ. ಅದಕ್ಕೆ 15 ಕಾಳುಮೆಣಸನ್ನ ಜಜ್ಜಿಬಿಟ್ಟು ನೀರಲ್ಲಿ ಕಾಯಿಸಿಬಿಟ್ಟು ಕಷಾಯ ತಯಾರಿಸ್ಕೋಬೇಕು. ಕಷಾಯ ತಯಾರಿಸೋ ಬಗ್ಗೆ ನಾನು ಮುಂಚೆನೆ ಕೂಡ ಹೇಳಿದ್ದೆ ನಾನು ನಿಮಗೆ. 1 ಲೀಟರ್ ನೀರಲ್ಲಿ ನೀವು ಇದನ್ನ ಹಾಕಿದ್ರೆ, ಅಂದ್ರೆ 1 ಬೊಗಸೆ ಆಡಿಸೋಗೆ ಸೊಪ್ಪು, 15 ಕಾಳುಮೆಣಸನ್ನ 1 ಲೀಟರ್ ನೀರಲ್ಲಿ ಹಾಕಿದ್ರೆ ಅದನ್ನ ಕಾಯಿಸ್ತಾ ಹೋಗ್ಬೇಕು. ಕಾಯಿಸಿ ಕಾಯಿಸಿ ಕಾಯಿಸಿ ಅದು 1.5 ಲೀಟರ್ ಪ್ರಮಾಣಕ್ಕೆ ಬಂದ್ರೆ ಅದನ್ನ ನಾವು ಕಷಾಯ ಅಂತ ಹೇಳ್ತೀವಿ. ಈ ಕಷಾಯವನ್ನು ನಾವು ಬೆಳಗ್ಗೆ 1 ಘಟ್ಟ, ಸಾಯಂಕಾಲ 1 ಘಟ್ಟ, ಈ ರೀತಿಯಾಗಿ 3-4 ದಿನ ನೀಡಿದ್ರೆ ಕೆಮ್ಮಿನ ಪ್ರಮಾಣ ಕಮ್ಮಿ ಆಗ್ತದೆ. ಅಯ್ಯೋ, ಈ ಕಷಾಯ ಎಲ್ಲ ಯಾರು ಮಾಡ್ತಾರೆ ಡಾಕ್ಟರ್, ಬೇರೆ ಏನಾದ್ರು ಸುಲಭವಾಗಿರೋದು ಹೇಳಿ ಅಂತ ನೀವು ಕೇಳ್ಬೋದು. ತುಳಸಿ ಎಲೆ ತಗೊಳ್ಳಿ, ಹಾಗೇನೆ ಕಾಮಕಸ್ತೂರಿ ಗಿಡದ ಎಲೆ, ತಪಸಿ ಮರ ಅಂತ ಹೇಳ್ತಾರೆ ಅದರ ಸೊಪ್ಪು, ಹಾಗೇನೆ ಈಶ್ವರಿ ಬಳ್ಳಿಯ ಸೊಪ್ಪು, ಈ 4 ಸೊಪ್ಪುಗಳನ್ನು ತಗೊಂಡು ತುಳಸಿ ಎಲೆ, ಕಾಮಕಸ್ತೂರಿಯ ಎಲೆ, ಹಾಗೇನೆ ಈಶ್ವರಿ ಬಳ್ಳಿಯ ಸೊಪ್ಪು ಮತ್ತು ತಪಸಿ ಮರದ ಸೊಪ್ಪು, ಇವಿಷ್ಟನ್ನು ನೀವು 1 ಹಿಡಿಯಷ್ಟು ತಗೊಂಡು ಅದಕ್ಕೆ 1 ಸ್ವಲ್ಪ ಬೆಳ್ಳುಳ್ಳಿ, ಕಾಳುಮೆಣಸು, 1 ಚಿಟಿಕೆ ಪಚ್ಚಕರ್ಪೂರದ ಪುಡಿನ ಸೇರಿಸ್ಬಿಟ್ಟು ಕುದಿಯೋ ನೀರಲ್ಲಿ ಇವನ್ನೆಲ್ಲ ಹಾಕ್ಬಿಟ್ಟು ಪಾತ್ರೆನ ಹಾಗೆ ಮುಚ್ಚಿಡಬೇಕು. ಆಮೇಲೆ ಇವೆಲ್ಲ ತಿಳ್ಕೊಳ್ತವೆ. ಆ ತಿಳ್ಕೊಂಡು ಆದಂತ 1 ಔಷಧಿ ಅಥವಾ ಕಷಾಯ ಏನ್ ಬರುತ್ತೆ ಅದನ್ನು ಕೂಡ ನೀವು ದಿನಕ್ಕೆ 3 ಸಲ 1 ಘಟ್ಟ ಎತ್ತಿದ್ರೆ ನಿಧಾನವಾಗಿ ಕೆಮ್ಮು ಕಂಟ್ರೋಲ್ಗೆ ಬರುತ್ತೆ. ಸ್ನೇಹಿತರೆ, ಒಂದು ವಿಚಾರವನ್ನು ನೀವಿಲ್ಲಿ ನೆನ್ಪಿಟ್ಕೊಳ್ಬೇಕು. ವಿಪರೀತ ಕೆಮ್ಮಿದೆ, ತಕ್ಷಣಕ್ಕೆ ನಮಗೆ ಡಾಕ್ಟರ್ ಕೂಡ ಸಿಗ್ತಾ ಇಲ್ಲ, ಈ ಔಷಧಿಗಳನ್ನು ತಯಾರಿಸ್ಕೊಳ್ಳಕ್ಕೂ ಟೈಮ್ ಸಿಗ್ತಾ ಇಲ್ಲ ನಮಗೆ ಅಂತ ಅಂದಾಗ ನೀವೇನ್ ಮಾಡಬಹುದು, ಕೆಮ್ಮು ತಹಬದಿಗೆ ಬರಬೇಕು ಅಥವಾ ಕಂಟ್ರೋಲ್ಗೆ ಬರಬೇಕು ಅಂತಂದ್ರೆ, ನಿಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ನೀಲಗಿರಿ ಎಣ್ಣೆ ನೀವು ಇಟ್ಕೊಂಡಿರ್ತೀರಿ, ಆ ನೀಲಗಿರಿ ಎಣ್ಣೆನ 4-5 ಹನಿಯನ್ನ ನೇರವಾಗಿ ಮೂಗಿನ ಹೊರಳೆಗಳಿಗೆ ಬಿಡಬೇಕು ಹಸುಗಳಿಗೆ. ಆ ಬಿಟ್ಟಾಗ ಏನಾಗುತ್ತೆ, ನಿಧಾನವಾಗಿ ಕೆಮ್ಮು ಸ್ವಲ್ಪ ಕಂಟ್ರೋಲ್ಗೆ ಬರುತ್ತೆ. ಆಮೇಲೆ ನೀವು ಆ ರಾಸು ಕೂಡ ಸ್ವಲ್ಪ ಚೇತರಿಸ್ಕೊಳ್ಳುತ್ತೆ. ಆವಾಗ ನೀವು ನಾನೇನು ಹೇಳಿದೆ ನಿಮಗೆ ಔಷಧಿಗಳು, ಅದರಲ್ಲಿ ಯಾವುದಾದ್ರೂ 1 ಔಷಧಿಯನ್ನ ಪ್ರಯೋಗ ಮಾಡಿ ನಿಮ್ಮ ಡಾಕ್ಟರ್ ಬರೋವರೆಗೂ ನಾವು ಕಾಯ್ಬೋದು ಸ್ನೇಹಿತರೆ. ಸೊ ಈ ರೀತಿಯಾಗಿ ನಾವು ಜಾನುವಾರುಗಳಲ್ಲಿ ಬೇದಿ ಆದಾಗ, ಹಾಗೇನೆ ಕೆಮ್ಮು ಉಂಟಾದಾಗ ಹಲವಾರು ಮನೆಮದ್ದುಗಳನ್ನ ಪ್ರಯೋಗ ಮಾಡಿಬಿಟ್ಟು ಅದನ್ನ ವಾಸಿ ಮಾಡಿಕೊಳ್ಬಹುದು. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಬೈಫ್ ಸಂಸ್ಥೆಯ ಮೂಲಿಕಾ ಪಶುವೈದ್ಯ ಪುಸ್ತಕವನ್ನು ಓದಿ, ಹಾಗೇನೆ ನನಗೆ ಕೂಡ ನೀವು ದೂರವಾಣಿ ಕರೆ ಮಾಡಿ ಮಾತಾಡಬಹುದು. ನನ್ನ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ಹೇಳ್ತೀನಿ, 9008 9882 9008 9882. ರೈತ ಬಾಂಧವರೇ, ಮುಂದಿನ ವಾರ ನಾವು ಜಾನುವಾರುಗಳ ಅತ್ಯಂತ ಸಾಮಾನ್ಯ ಸಮಸ್ಯೆಯಾದ ಕಾಲುಬಾಯಿ ಜ್ವರ ಹಾಗೂ ಕಾಲುಬಾಯಿ ಜ್ವರದ ನಂತರ ಬರಬಹುದಾದ ಗೂಬೆ ರೋಗ, ಈ 2 ರೋಗಗಳ ಬಗ್ಗೆ ಹಲವು ವಿವರಗಳನ್ನ, ಹಾಗೇನೆ ಅವುಗಳಿಗೆ ಮಾಡಬಹುದಾದ ಮನೆ ಮದ್ದುಗಳನ್ನ ತಿಳ್ಕೊಳ್ಳೋಣ. ನಮಸ್ಕಾರ. ಇಟ್ಟದೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟದೆ ನೊಸಲಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೆ. ಇದುವರೆಗೂ ಜನಪದ ಪಶುವೈದ್ಯ ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದು ಕುರಿತಾದ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಬರವಾದೆ ನೀನಾದಿ ಗಾದೆಯೋ ಎಲೆ ಮಾನವ ಹರಿ ಹರಿ ಬಾಹು ನಾನು. ತಾಂತ್ರಿಕ ಮಾಹಿತಿ ಡಾಕ್ಟರ್ ಪಿ ರವಿಕುಮಾರ್. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಸಂಕಲನ ಗೋರ ರವಿಶಂಕರ್. ಇದು ಹಾಸನ ಆಕಾಶವಾಣಿಯ ಹೆಮ್ಮೆಯ ಕಾಣಿಕೆ. ಮಧುರ ಗಾನ ಕಾದೆ ನೀನಾರಿ ಗಾದೆಯೋ ಮಾನವ ಹರಿ ಹರಿ ಗೋವು ನಾನು ಹರಿ ಹರಿ ಗೋವು ನಾನು ನೀನಾರಿ ಗಾದೆಯೋ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಕೃಷಿಲೋಕದಲ್ಲಿ ಮೊದಲಿಗೆ ಕೇಳೋಣ ಹಾಸನ ತಾಲೂಕು ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರು ಮುಂದಿನ ಒಂದು ವಾರದ ಕಾಲ ಜಿಲ್ಲೆಯಲ್ಲಿ ಯಾವ ರೀತಿಯ ಮಳೆಯ ವಾತಾವರಣವಿರಲಿದೆ, ಹವಾಮಾನ ಯಾವ ರೀತಿ ಇರಲಿದೆ, ಹಾಗೆ ಬೆಳೆಗೆ ಪೂರಕವಾದ ಮಾಹಿತಿಯನ್ನ ನೀಡಲಿದ್ದಾರೆ. ಬನ್ನಿ ಆಲಿಸೋಣ. ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ರಾಜೇಗೌಡ ಕೃಷಿ ವಿಜ್ಞಾನ ಕೇಂದ್ರ ಹಾಸನದಿಂದ ಮಾತಾಡ್ತಾ ಇದ್ದೀನಿ. ರೈತ ಬಾಂಧವರೇ, ನಾನು ಈಗ ಮುಂದಿನ 5 ದಿನಗಳಲ್ಲಿ ಏನು ಮಳೆ ಬೀಳುತ್ತೆ, ಹಾಗೆ ಮಳೆ ಎಷ್ಟು ಪ್ರಮಾಣದಲ್ಲಿ ಬೀಳ್ತದೆ, ಉಷ್ಣಾಂಶ ಎಷ್ಟಿರ್ತದೆ, ತೇವಾಂಶ ಎಷ್ಟಿರ್ತದೆ, ಗಾಳಿ ಎಷ್ಟು ವೇಗದಲ್ಲಿ ತಿಳಿಸ್ತಾ ಇರ್ತದೆ, ನಮ್ಮ ಆತ್ಮೀಯ ಮಾಹಿತಿಯನ್ನ ತಲುಪಿ ಕೊಡ್ತೇನೆ. ರೈತ ಬಾಂಧವರೇ, ಇಂದು ಶನಿವಾರ 5 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. ಹಾಗೆ 21/6 ಭಾನುವಾರ 4 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. ಹಾಗೆ 22/6 ಸೋಮವಾರ 14 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. 23/6 ಮಂಗಳವಾರ 23 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. ಹಾಗೆ 24 ಬುಧವಾರ 28 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. ಅಂದ್ರೆ ಶನಿವಾರ ಭಾನುವಾರ ಸ್ವಲ್ಪ ಪ್ರಮಾಣದಲ್ಲಿ ಹಗುರವಾದ ಮಳೆ ಇರ್ತದೆ, ಸೋಮವಾರದಿಂದ ಮಂಗಳವಾರ ಬುಧವಾರ ಹೆಚ್ಚು ಪ್ರಮಾಣದ ಮಳೆ ಬೀಳುವ ಸಾಧ್ಯತೆ ಇದೆ. ಅಂದ್ರೆ ಒಟ್ಟಾರೆಯಾಗಿ 5 ದಿನದಲ್ಲಿ ಹಗುರದಿಂದ ಉತ್ತಮ ಮಳೆ ಆಗುವ ಸಾಧ್ಯತೆ ಇದೆ. ಇದು ನಮ್ಮ ಹಾಸನ ಜಿಲ್ಲೆಗೆ ಸಂಬಂಧಿಸಿದಂತೆ ಮಳೆ ಮಾಹಿತಿಯನ್ನು ತಮಗೆ ನೀಡ್ತಾ ಇದೆ. ಹಾಗೆ ಗರಿಷ್ಠ ಉಷ್ಣಾಂಶ 28 ಡಿಗ್ರಿಯಿಂದ 29 ಡಿಗ್ರಿ ಸೆಲ್ಸಿಯಸ್ ವರೆಗೆ ಇರ್ತದೆ. ಹಾಗೆ ತೇವಾಂಶ ಶೇಕಡ 83-86% ಇರ್ತದೆ. ಗಾಳಿಯ ವೇಗ 18 ಕಿಲೋಮೀಟರ್ನಿಂದ 27 ಕಿಲೋಮೀಟರ್ ವರೆಗೆ ಗಂಟೆಗೆ ಚಲಿಸ್ತಾ ಇರ್ತದೆ. ಹಾಗಾಗಿ ಈ ಮುಂದಿನ 5 ದಿನಗಳಲ್ಲಿ ಮಳೆ ಉತ್ತಮವಾದ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಹಾಗಾದ್ರೆ ಈ ಒಂದು ಸಮಯದಲ್ಲಿ ನಾವು ಏನು ಕೃಷಿ ಚಟುವಟಿಕೆಯನ್ನ ಕೈಗೊಳ್ಳಬೇಕು ಅನ್ನೋ ಮಾಹಿತಿಯನ್ನ ತಮಗೆ ಕೊಡ್ಬೇಕು ಅಂದ್ರೆ, ಈಗ ಮೆಕ್ಕೆಜೋಳವನ್ನ ಈಗಾಗಲೇ ಕೆಲವರು ಬಿತ್ತನೆ ಮಾಡಿದರೆ, ಕೆಲವರು ಬಿತ್ತನೆ ಮಾಡ್ತಾ ಇದ್ದಾರೆ. ಮೆಕ್ಕೆಜೋಳವನ್ನ ಬಿತ್ತನೆ ಮಾಡಬೇಕಾದ್ರೆ ರೈತ ಬಾಂಧವರೇ, ನೀವು ಸಾರ್ವಜನಿಕ ರಂಜಕ ಪೊಟಾಷನ್ನ 1 ಹೆಕ್ಟೇರ್ಗೆ ಅಂದ್ರೆ 2.5 ಎಕರೆಗೆ 100 ಕೆಜಿ ಸಾರ್ವಜನಿಕ, 50 ಕೆಜಿ ರಂಜಕ, 25 ಕೆಜಿ ಪೊಟಾಷನ್ನ ಕೊಡಬೇಕಾಗುತ್ತೆ. ತಾವು ಬಿತ್ತನೆ ಮಾಡುವಾಗ ರಂಜಕ ಮತ್ತು ಪೊಟಾಷನ್ನ ಪೂರ್ಣ ಪ್ರಮಾಣದಲ್ಲಿ ಕೊಡಬೇಕು. ಸಾರ್ವಜನಿಕವನ್ನು ಮಾತ್ರ ಅರ್ಧ ಪ್ರಮಾಣದಲ್ಲಿ ಕೊಟ್ಟು ಇನ್ನರ್ಧ ಪ್ರಮಾಣವನ್ನ ನೀವು ಹರಗಿ ಲೇಖನ ಬಿಡುವಾಗ ಕೊಡಬೇಕಾಗ್ತದೆ. ಹಾಗೆ ಮೆಕ್ಕೆಜೋಳದಲ್ಲಿ ತಾವು ಅಂತರ ಬೆಳೆಯಾಗಿ ಅಲಸಂದಿಯನ್ನ ಬೆಳಿಬಹುದು, ಕೋಯಾವರಿಯನ್ನ ಬೆಳಿಬಹುದು, ಹೆಬ್ಬಾಳವರಿಯನ್ನ ಬೆಳಿಬಹುದಾಗಿದೆ. ಅದರ ಜೊತೆಗೆ ಈಗ ಮೆಕ್ಕೆಜೋಳಕ್ಕೆ ಲದ್ದಿ ಹುಳುವಿನ ತೊಂದರೆ ಇದೆ. ಹಾಗೂ ದಯಮಾಡಿ ಯಮೊಮೆಕ್ಟಿನ್ ಬೆಂಜುಯೇಟ್ ಎಂಬ ಔಷಧಿಯನ್ನ ಕೆಮಿಕಲ್ ಅನ್ನ ಸಿಂಪರಣೆ ಮಾಡಿದ್ರೆ ಈ ಲದ್ದಿ ಹುಳುವಿನ ಹತೋಟಿಯನ್ನ ಮಾಡಬಹುದಾಗಿದೆ. ಹಾಗೆ ಮೆಕ್ಕೆಜೋಳದಲ್ಲೂ ಸಹ ತಾವು ಕಳೆನಾಶಕವನ್ನ ಬಳಸಬಹುದು. ಅಟ್ರಿಜಿನ್ ಹಾಗೂ ಪೆಂಡಮಿಥಿಲಿನ್ ಎಂಬ ಕಳೆನಾಶಕವನ್ನ ಉದಯ ಪೂರ್ವ ಕಳೆನಾಶಕಗಳಿವೋ ಇವನ್ನು ಸಹ ತಾವು ಬಳಸಬಹುದಾಗಿದೆ. ಹಾಗೆ ಈ ಸಮಯ ರಾಗಿಯನ್ನು ಸಹ ಬಿತ್ತನೆ ಮಾಡೋದಕ್ಕೆ ಬಹಳ ಸೂಕ್ತವ ಸಮಯ. ರಾಗಿ ತಳಿಗಳು ಇಂಡಫ್ 8, ಎಂಆರ್ 1, ಎಂಆರ್ 6, L5 ಎಂಬ ತಳಿಯನ್ನ ತಾವು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡುವುದಾಗಿದೆ. ಇಲ್ಲಿಯೂ ಸಹ 1 ಹೆಕ್ಟೇರ್ಗೆ ಅಂದ್ರೆ 2.5 ಎಕರೆಗೆ ಸಾರ್ವಜನಿಕ ರಂಜಕ ಪೊಟಾಷ್, ಸಾರ್ವಜನಿಕವನ್ನು 50 ಕೆಜಿ, 37.5 ಕೆಜಿ ರಂಜಕ ಮತ್ತು 40 ಕೆಜಿ ಪೊಟಾಷ್ ಅನ್ನ ಕೊಡಬೇಕಾಗ್ತದೆ. ಇಲ್ಲಿ ನೀವು ತಾವು ರಾಗಿ ಬಿತ್ತನೆ ಮಾಡುವಾಗ ರಂಜಕ ಮತ್ತು ಪೊಟಾಷ್ ಅನ್ನ ಪೂರ್ಣ ಪ್ರಮಾಣದಲ್ಲಿ ಕೊಡಬೇಕು. ಸಾರ್ವಜನಿಕವನ್ನ ಅರ್ಧ ಪ್ರಮಾಣದಲ್ಲಿ ಕೊಟ್ಟು ತಾವು ಕುಂಟೆ ಹೊಡೆದು ನೇಗಿಲು ಬಿಡುವಾಗ ಉಳಿದ ಸಾರ್ವಜನಿಕವನ್ನ ಕೊಡಬೇಕಾಗ್ತದೆ ರಾಗಿಗೆ. ಹಾಗೆ ರೈತ ಬಾಂಧವರೇ, ರಾಗಿಗೆ ಬೀಜೋಪಚಾರವನ್ನ ಮಾಡೋದನ್ನ ಮರಿಬೇಡಿ. ತಾವು ರಾಗಿಯ ಬಿತ್ತನೆ ಮಾಡೋದಕ್ಕಿಂತ ಮೊದಲು 1 ಎಕರೆಗೆ ಅಂದ್ರೆ 5 ಕೆಜಿ ರಾಗಿಗೆ 13 ಗ್ರಾಂ ಕಾಪರ್ ಸಲ್ಫೇಟ್ ಅನ್ನ ಮಿಶ್ರಣ ಮಾಡಿ. ಇದು ಒಂದು ಭಾಗದ ಬೀಜೋಪಚಾರ. ಇನ್ನು ಸ್ವಲ್ಪ ಸಮಯದ ನಂತರ ತಾವು 10 ಗ್ರಾಂ ಕಾರ್ಬನ್ ಡೈಜಿಯಂ ಅನ್ನ ಮಿಶ್ರಣ ಮಾಡಿ. ಇದು ಬೀಜೋಪಚಾರ ಕಂಪ್ಲೀಟ್ ಆಗುತ್ತೆ. ತದನಂತರ ತಾವು ರಾಗಿ ಬಿತ್ತನೆಯನ್ನ ಮಾಡಬೇಕಾಗುತ್ತೆ. ಈ ದಿನ ಇಷ್ಟು ಮಾಹಿತಿಯನ್ನ ಕೊಟ್ಟಿದ್ದೇನೆ. ನಮಸ್ಕಾರ. ಇದುವರೆಗೆ ಹಾಸನ ತಾಲೂಕು ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರು ಬರುವ ಮುಂದಿನ 1 ವಾರದ ಕಾಲ ಹಾಸನ ಜಿಲ್ಲೆಯಲ್ಲಿ ಹವಾಮಾನ ಯಾವ ರೀತಿ ಇರಲಿದೆ, ಹಾಗೆಯೇ ಮಳೆ ಮತ್ತು ಬೆಳೆಗಳಿಗೆ ಪೂರಕವಾದ ವಿಚಾರಗಳನ್ನು ತಿಳಿಸಿದರು. ಈಗ ಕೇಳೋಣ, ನಾಳೆ ಬೆಳಗ್ಗೆ 11 ಗಂಟೆಗೆ ಬೇಲೂರು ತಾಲೂಕು ಗೆಂಡೇಹಳ್ಳಿಯ ಚಂದ್ರೇಗೌಡ ಅವರ ತೋಟದಲ್ಲಿ ಹಲಸಿನ ಮೇಳವನ್ನ ಹಮ್ಮಿಕೊಳ್ಳುತ್ತಿದೆ. ಈ ಕುರಿತಂತೆ ಚಂದ್ರೇಗೌಡ ಅವರ ವಿಚಾರಗಳು. ನಮಸ್ತೆ, ನಾನು ಚಂದ್ರೇಗೌಡ ಅಂತ, ಬೇಲೂರು ತಾಲೂಕು ಗೆಂಡೇಹಳ್ಳಿ. ನಮ್ಮ ಕಾಫಿ ತೋಟದಲ್ಲಿ ನಾನು 400 ಹಲಸಿನ ಹಣ್ಣಿನ ಮರ ಬೆಳೆದಿದ್ದೀನಿ. 40 ಕೆಜಿದು 2 ಹಣ್ಣನ್ನ ಇಳಿಸಿಟ್ಟಿದ್ದೀನಿ. ಭಾನುವಾರ ದಿವಸ 11 ಗಂಟೆಗೆ ನಮ್ಮ ಮನೆಗೆ ಕೆಲವು ತೋಟಗಾರಿಕಾ ಅಧಿಕಾರಿಗಳೆಲ್ಲ ಬರ್ತಾ ಇದ್ದಾರೆ. ತಾವುಗಳು ಎಲ್ಲ ಬನ್ನಿ, ಹಲಸಿನ ಹಣ್ಣು ತಿನ್ನಿ, ಆದ್ರೆ ಬೀಜ ತಗೊಂಡೋಗಿ ಬೀಜವನ್ನ ಬೆಳೀರಿ. ನಮ್ಮ ರಾಷ್ಟ್ರದ ತಾಪಮಾನನೂ ಕಮ್ಮಿ ಆಗುತ್ತೆ, ನಿಮ್ಮ ಮನೆ ಹತ್ರ ಒಳ್ಳೆ ಉತ್ತಮವಾದ ಹಲಸಿನ ಹಣ್ಣು ಇರುತ್ತೆ. ಇನ್ನು ಬೇಕಾದಂತ ಹಲಸಿನ ಹಣ್ಣಿನ ಮರ ನನ್ನ ತೋಟದಲ್ಲಿದ್ದಾವೆ. ಮರವನ್ನ ಜೋಪಾನ ಹತ್ತಿ ಎಷ್ಟು ಬೇಕಾದ್ರೆ ಹಣ್ಣು ತಗೊಂಡೋಗಿ, ಕೆಲವು ಮರ 30 ಅಡಿ 40 ಅಡಿ ಎತ್ತರದವಿದಾವೆ. ಈಗಂತೂ ನಮ್ಮ ಮನೆ ಹತ್ರ ಇರೋವನ್ನ ಜೋಪಾನವಾಗಿ ಇಳಿಸಿಟ್ಟು ಹಣ್ಣು ಮಾಡಿದ್ದೀನಿ. ಅದು ಭಾನುವಾರಕ್ಕೆ ಆ ಕಾರ್ಯಕ್ರಮ ಇದೆ. ಬೇಲೂರಿಂದ ಗೆಂಡೇಹಳ್ಳಿ ಮತ್ತೆ ಮೂಡಿಗೆರೆಯಿಂದಲೂ ಗೆಂಡೇಹಳ್ಳಿ, ಮೂಡಿಗೆರೆ ಟು ಬೇಲೂರು, ಬೇಲೂರು ಟು ಮೂಡಿಗೆರೆ, ಮತ್ತೆ ಚಿಕ್ಕಮಗಳೂರಿಂದ ಬರೋದಾದ್ರೆ ಗೆಂಡೇಹಳ್ಳಿ ಪೇಟೆಗೆ ಬಂದ್ರೆ ಹಳೆ ಗೆಂಡೇಹಳ್ಳಿ ಅಂತ ಕೇಳಿದ್ರೆ ನಮ್ಮ ಮನೆ ಅಡ್ರೆಸ್ ಹೇಳ್ತಾರೆ. ಮನೆ ಜಮೀನಲ್ಲೇ ಇದೆಯಾ? ಮನೆ ಹತ್ರ ಒಂದು 10 ಎಕರೆ ಜಮೀನು ಇದೆ, ಇನ್ ಬೇರೆ ಕಡೆ ಒಂದು 20 ಎಕರೆ ಜಮೀನು ಇದೆ. ನೀವು ಕಾರ್ಯಕ್ರಮ ಮಾಡೋ ಜಮೀನು ನಿಮ್ ಮನೆ ಹತ್ರ ಇದೆಯಾ? ಕಾರ್ಯಕ್ರಮ ಮಾಡೋದು ಮನೆ ಹತ್ರ ಸ್ವಾಮಿ. ಓಕೆ, ಇನ್ನೇನಿದೆ ನಿಮ್ ಜಮೀನಲ್ಲಿ ನೋಡಕ್ ರೈತರಿಗೆ? ನಮ್ ಜಮೀನಲ್ಲಿ 30 ಎಕರೆ 15,000 ಮರ ಬೆಳೆದಿನಿ. ಅದರಲ್ಲಿ ಸಿಲ್ವರ್ ಮರ ನಂಬರ್ 1. ಸರಿ. ಆಮೇಲೆ ಅಂಟುವಾಡ, ಹೌಸ್, ಬೀಟೆ, ಸಾಗುವಾನಿ, ಸಂಪಿಗೆ, ಶಿವನೆ ಈ ಮರಗಳನ್ನೆಲ್ಲ ಬೆಳೆದಿನಿ. ಎಲ್ಲ ಕಾಫಿ ತೋಟ, ಮೆಣಸು ಹೆಚ್ಚಿನ ಬೆಳೆ ನಾವು ಮಾಡಿರೋದು. ನಾಳೆ ಭಾನುವಾರ ನಿಮ್ ಜಮೀನಲ್ಲಿ ಹಲಸಿನ ಮೇಳ ನಡೀತಾ ಇದೆ. ಹಲಸಿನ ಬೀಜ, ಹಲಸಿನ ಹಣ್ಣನ್ನ ಜನ ಬಂದು ತೆಗೆದುಕೊಂಡು ಹೋಗ್ಬೋದು. ಹೌದು ಸ್ವಾಮಿ, ಹೌದು ಸ್ವಾಮಿ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತಾದ್ರೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಗೌಡ್ರೆ? ನನ್ನ ಮೊಬೈಲ್ ನಂಬರ್ 9444927460. ಇನ್ನೊಮ್ಮೆ ಹೇಳ್ತೀರಾ? 9444927460. ಒಳ್ಳೇದು ಗೌಡ್ರೆ, ನಮಸ್ಕಾರ. ನಮಸ್ಕಾರ ಸ್ವಾಮಿ. ಇದುವರೆಗೆ ನಾಳೆ ಬೆಳಗ್ಗೆ 11 ಗಂಟೆಗೆ ಬೇಲೂರು ತಾಲೂಕು ಗೆಂಡೇಹಳ್ಳಿಯ ಚಂದ್ರೇಗೌಡ ಅವರ ತೋಟದಲ್ಲಿ ಹಮ್ಮಿಕೊಳ್ಳುತ್ತಿರುವ ಹಲಸಿನ ಮೇಳದ ಕುರಿತು ಮಾಹಿತಿಯನ್ನ ಕೇಳಿದರೆ. ರೈತ ಬಂಧುವರೇ, ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿ ಲೋಕ ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಕೃಷಿ ದರ್ಪಣ, ಕೃಷಿ ದರ್ಪಣ. ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಕೇಳಿ ಕಾರ್ಯಕ್ರಮ ಕೃಷಿ ದರ್ಪಣ, ಕೃಷಿ ದರ್ಪಣ. ಆತ್ಮೀಯ ಕೇಳುವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ತಮ್ಮೆಲ್ಲರಿಗೂ ತಿಳಿದ ಹಾಗೆ ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಗುವ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬರುವ ಮುಂದಿನ ಒಂದು ವಾರದ ಕಾಲ ನಿಮಗಾಗಿ ಏನೆಲ್ಲ ಕಾರ್ಯಕ್ರಮಗಳ ಪಟ್ಟಿ ಸಿದ್ಧವಾಗಿರುತ್ತೆ ಅನ್ನುವ ಪಕ್ಷಿ ನೋಟವೇ ಈ ಕೃಷಿ ದರ್ಪಣ. ಬನ್ನಿ ಹಾಗಿದ್ರೆ ಏನೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ ತಯಾರಾಗಿದೆ ಅಂತ ಹೇಳಿ ನೋಡೋಣ. ನಾಳೆ ಭಾನುವಾರ 21ನೇ ತಾರೀಖು ಸಂಜೆಯ ಕೃಷಿರಂಗದಲ್ಲಿ ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಚಿನ್ನದ ಗೆಡ್ಡೆ ಬಿತ್ತರವಾಗುತ್ತೆ. ಇದರಲ್ಲಿ ಸುಧಾರಿತ ಆಲೂಗೆಡ್ಡೆ ಬೇಸಾಯ ಈ ಕುರಿತಂತಹ ಸಂವಾದವನ್ನ ಆಲಿಸಬಹುದು. ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆಯ ಸಂಯೋಜಕರಾದ ಎಚ್ ವೀರೇಶ್ ಹಾಗೂ ಅರಸೀಕೆರೆ ತಾಲೂಕು ನಂದಿಹಳ್ಳಿಯ ಎಎಚ್ ಲತಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರೀನ್ ಇನ್ನೋವೇಷನ್ ಸೆಂಟರ್ ಹಾಸನ. ಮಳೆ ಬಂತು ಈಗ ಮೇ ತಿಂಗಳಲ್ಲಿ, ಅವಕ್ಕೆ ಅವಾಗಲೇ ಉಕ್ಕೆ ಹೊಡೆದು ಅದೊಂದು ವಾರಕ್ಕೆ ಮಳೆ ಇದ್ರೆ ಮತ್ತೆ ಉಕ್ಕೆ ಹೊಡಿಸಿ ಮತ್ತೆ ಆಲೂಗಡ್ಡೆ ತಾಂಡಾಗ ಹಾಕ್ತಿದ್ವಿ. ಗೊಬ್ಬರ ಏನೋ ಒಂದ್ ಲೋಡ ಎರಡು ಲೋಡ ಗಾಡಿಲಿ ತಗೊಂಡೋಗಿ ಹಾಕಿ ಅರಿವಿಬಿಟ್ಟು ಮಾಡ್ತಿದ್ವಿ. ಈಗ ಒಂದ್ ಎಕರೆಗೆ 4 ಲೋಡ್ 3 ಲೋಡ್ ಗೊಬ್ಬರ ಎರಿಸಿ ಅರಿವಿಬಿಟ್ಟು ಉಕ್ಕೆ ಎಲ್ಲ ಹೊಡಿಸಿ ಒಂದ್ ಸ್ವಲ್ಪ ಒಂದ್ ತಿಂಗಳು 2 ತಿಂಗಳ ಬಿಸಿಲಲ್ಲಿ ಕಾದ್ಮೇಲೆ ಸರ್ ಮಳೆ ಹೋದ್ಮೇಲೆ ಅದು ತೇವಾಂಶನೆಲ್ಲ ಇಟ್ಕೊಂಡಿರುತ್ತಲ್ಲ ಬೀಜ ಸಿದ್ಧತೆ ಮಾಡೋದಿಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳಿ ಇವರೆಲ್ಲ ಹೇಳ್ಕೊಟ್ಮೇಲೆ ಚೆನ್ನಾಗಿ ಬೆಳೀತಾ ಇದೆ ಸರ್. ಪ್ರತಿಯೊಬ್ಬರಿಗೂ ಮಾಹಿತಿ ತಲುಪಿಸಕಾಗಂಗಿಲ್ಲ, ಅದಕ್ಕೋಸ್ಕರನೇ ಒಂದು ಸಂಘ ಮಾಡಿ ಆ ಸಂಘದ ಮುಖಾಂತರ ಎಲ್ಲರೂ ಅಂದ್ರೆ ಒಂದು ಅಕೌಂಟ್ ಮಾಡ್ತಿರ್ತೀವಿ, ಅವ್ರ ಉಳಿತಾಯ ಅವ್ರ ಕಡೆಗೆ ಇರುತ್ತೆ, ಅದು ನಾಳೆ ಅವರಿಗೆ ಬಿತ್ತನೆ ತರಕರ ಗೊಬ್ಬರ ತರಕರ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರನೇ ಒಂದು ಸಂಘ ಮಾಡಿ ಬ್ಯಾಂಕ್ ಅಲ್ಲಿ ಖಾತೆ ತೆರೆದು ಉಳಿತಾಯ ಖಾತೆ ತೆರೆದು ಅವರಿಗೆ ಹಣ ಪ್ರತಿ ವಾರ ಇಷ್ಟಿಷ್ಟ ಹಣ ಅಂತಂದ್ರೆ ಎಲ್ಲರೂ ವಾಲಂಟಿಯರ್ ಆಗಿ ಬಂದು ಸೇರ್ತಾರೆ ಸಭೆನೆ. ಅವ್ರದ್ದು ಹಣ ಕಟ್ಟದಾದ್ಮೇಲೆ ನಮ್ಮ ಸುಸ್ಥಿರ ಆಲೂಗಡ್ಡೆ ಬಗ್ಗೆ ಮಾಹಿತಿ ಕೊಟ್ಟಂತ ಹೋಗ್ತಿರ್ತೀವಿ. ಇನ್ನು ನಾಡಿದ್ದು ಸೋಮವಾರ 22ನೇ ತಾರೀಕು ಗಿಡ ಸಂಬಾರ ಬೆಳೆಗಳ ಬೇಸಾಯ. ಈ ಕುರಿತು ಸಕಲೇಶಪುರ ತಾಲೂಕು ದೋಣಿಗಾಲ್ನ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಕೆ ಎನ್ ಹರ್ಷ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗುತ್ತೆ. ಲವಂಗ ಬಹಳ ಮುಖ್ಯವಾದಂತ ಸಾಂಬಾರ್ ಬೆಳೆ. ಇನ್ನು ಓಪನ್ ಆಗದೆ ಇರುವಂತಹ ಮೊಗ್ಗುಗಳು, ಹೂವಿನ ಮೊಗ್ಗುಗಳನ್ನ ನಾವು ಕಮರ್ಷಿಯಲ್ ಟ್ರೇಡಿಂಗ್ ಅಥವಾ ಮಾರಾಟಕ್ಕೆ ಬಳಸ್ತೀವಿ. ತುಂಬಾ ಹೆಚ್ಚು ಲವಂಗ ಬೆಳೆಯುವಂತ ಪ್ರದೇಶ ಇರೋದು ತಾಂಜಾನಿಯಾ ಮತ್ತೆ ಇಂಡೋನೇಷ್ಯಾದಲ್ಲಿ. ಫಾರ್ಮಾ ಇಂಡಸ್ಟ್ರಿ ಮತ್ತೆ ಎಸೆನ್ಷಿಯಲ್ ಆಯಿಲ್ ಎಕ್ಸ್ಟ್ರಾಕ್ಷನ್ಗೆ ಬಳಸ್ತಾರೆ. ವೆಸ್ಟರ್ನ್ ಘಾಟ್ಸ್ ಮತ್ತೆ ಕೋಸ್ಟಲ್ ಏರಿಯಾ ಕರಾವಳಿ ಪ್ರದೇಶ ಭಾರತದಲ್ಲಿ ಇದನ್ನ ಬೆಳೀತಾರೆ. ಇದನ್ನ ಬೆಳಿಬೇಕು ಅಂತಂದ್ರೆ ಬಹಳ ಮುಖ್ಯವಾಗಿ ಬೇಕಾಗಿರೋದು 70%ಗಿನ್ನ ಹೆಚ್ಚಿನ ಆರ್ದ್ರತೆ ವರ್ಷವಿಡೀ ಸಿಗಬೇಕು. 23ನೇ ತಾರೀಕು ಮಂಗಳವಾರ ದ್ವಿದಳ ಧಾನ್ಯಗಳ ಸಮಗ್ರ ರೋಗ ನಿರ್ವಹಣೆ. ಈ ಕುರಿತು ಕೃಷಿ ವಿಜ್ಞಾನಿ ಡಾಕ್ಟರ್ ಎಚ್ ಕೆ ರಾಮಪ್ಪ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗುತ್ತೆ. ತೊಗರಿ ಒಂದು ವರ್ಷದಲ್ಲಿ ನಾವು ಒಂದೇ ಒಂದು ಬೆಳೆಯನ್ನು ಬೆಳಿತೀವಿ, ಆದ್ರೆ ಈ ಹೆಸರು ಮತ್ತು ಉದ್ದುಗಳನ್ನ ಸಾಮಾನ್ಯವಾಗಿ 3 ಕಾಲ ಅಂತ ಏನ್ ಹೇಳ್ತೀವಿ, ಬೇಸಿಗೆಗಾಲ, ಮಳೆಗಾಲ ಮತ್ತು ಚಳಿಗಾಲ, 3 ಕಾಲದಲ್ಲಿ ನಾವು ಬೆಳಿಬಹುದು. ಈ ಸಾಮಾನ್ಯ 3 ಕಾಲದಲ್ಲಿ ನಾವು ಬೆಳೆಯೋದ್ರಿಂದ ಈ 3 ಕಾಲದಲ್ಲಿ ವಿವಿಧ ತರಹದ ರೋಗಗಳು ಬಂದು ಕಾಡ್ತವೆ ಈ ಒಂದು ಹೆಸರು ಮತ್ತು ಉದ್ದಿನ. ಈಗ ಬೇಸಿಗೆಯಲ್ಲಿ ಬೆಳೆದಾಗ ಹಳದಿ ನಂಜಾಣು ರೋಗ ಅತಿ ಮುಖ್ಯವಾದಂತಹ ರೋಗ, ಮಳೆಗಾಲ ಅಥವಾ ಚಳಿಗಾಲ ಬೆಳೆದಾಗ ಎಲೆ ಚುಕ್ಕಿ ರೋಗ, ಬೂದಿ ರೋಗ, ತುಕ್ಕು ರೋಗ, ಇವು ಈ ಒಂದು ಬೆಳೆಗಳನ್ನ ಕಾಡ್ತವೆ. 24ನೇ ತಾರೀಕು ಬುಧವಾರ ಪಶು ವೈದ್ಯಕೀಯ ವಿಜ್ಞಾನ ಹಾಗೂ ಪಶುಪಾಲನೆ ಕುರಿತ ಬಾನುಲಿ ಸರಣಿ ಗೋಕುಲವಾಣಿ. ಇದರಲ್ಲಿ ಸುಸ್ಥಿರ ಹೈನುಗಾರಿಕೆ ಹಾಗೂ ಗೋಕುಲವಾಣಿ ಬಾನುಲಿ ಸರಣಿ ಕುರಿತ ಕೇಳುಗರ ಅನಿಸಿಕೆಗಳನ್ನು ಆಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇದರಲ್ಲಿ ಭಾಗವಹಿಸುತ್ತಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎಂಸಿ ಶಿವಕುಮಾರ್ ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಲ್ ಮಂಜುನಾಥ್. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 245258 ಮತ್ತೊಂದು 246289 ಎಸ್ಟಿಡಿ ಸಂಖ್ಯೆ 08172. ರೈತ ಬಾಂಧವರೇ ನಿಮ್ಮ ಗಮನಕ್ಕೆ ಇದು ಗೋಕುಲವಾಣಿ ಬಾಂಧುಲಿ ಸರಣಿಯ ಕಡೆಯ ಕಾರ್ಯಕ್ರಮ. ಇನ್ನು 25ನೇ ತಾರೀಖು ಗುರುವಾರ ಕೃಷಿ ಅರಣ್ಯದ ಪ್ರಾಮುಖ್ಯತೆ ಈ ಕುರಿತು ಹಾಸನ ತಾಲೂಕು ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ರಾಘವೇಂದ್ರ ಅವರೊಂದಿಗಿನ ಸಂದರ್ಶನ ಮೂಡಿಬರುತ್ತೆ. ಕೆಲವರಿಗೆ ಸಂಪೂರ್ಣವಾಗಿ ನನಗೆ 2 ಎಕರೆ ಇದೆ, ನಾನು ಕೃಷಿ ಅರಣ್ಯದ ತೋಪನ ಮಾಡಿ ನಾನು ಕೃಷಿ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ, ಬದುಗಳಲ್ಲಿ ಕೃಷಿ ಅರಣ್ಯವನ್ನು ಮಾಡ್ಕೋಬಹುದು. ಅದು ಕೂಡ ಕೃಷಿ ಅರಣ್ಯ ಪದ್ಧತಿ, ಬರೀ ತೋಪಿನ ಮೂಲಕ ಮಾಡುವಂತದ್ದೇ ಕೃಷಿ ಅರಣ್ಯ ಪದ್ಧತಿ ಏನಲ್ಲ. ಬದುಗಳ ಮೂಲಕ ಕೂಡ ಹಾಕ್ಬೇಕಾದ್ರೆ ಅದನ್ನು ಕೂಡ ಯಾವ ಒಂದು ಜಾತಿಯ ಸಸಿಯನ್ನ ನಾನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹವಾಮಾನಕ್ಕೆ ತಕ್ಕಂತ ಭೌಗೋಳಿಕ ಜಾಗಗಳೇನಿದೆ ಅದನ್ನ ನೋಡಿಕೊಂಡು ನಾವು ಕೆಲವೊಂದು ಜಾತಿಗಳನ್ನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇನ್ನು 26ನೇ ತಾರೀಖು ಶುಕ್ರವಾರ ಭೂಮಿ ಬದುಕು ಭೂ ದಾಖಲೆಗಳ ನಿರ್ವಹಣೆ ಕುರಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗುತ್ತೆ. ಇದರಲ್ಲಿ ಕಂದಾಯ ಇಲಾಖೆಯ ಬಗ್ಗೆ ರೈತರು ತಿಳಿದಿರಬೇಕಾದ ಮಾಹಿತಿ ಈ ಕುರಿತು ಡಾಕ್ಟರ್ ವಿ ರಂಗನಾಥ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗುತ್ತೆ. ಮಾರಾಟ ಮಾಡಬೇಕಾದಂತೂ ನಮಗೆ ದಾಖಲೆ ಸರಿ ಇದ್ರೆ ಮಾತ್ರ ಮಾರಾಟ ಮಾಡೋದು ಸಾಧ್ಯ. ಈಗ ಅದನ್ನ ಇದಕ್ಕೆಲ್ಲ ಭೂಮಿ ಯೋಜನೆ ಅಂತ ಹೇಳಿ ಕರಿತೀವಿ, ನಮ್ಮಲ್ಲಿ ಭೂಮಿ ಸಾಫ್ಟ್ವೇರ್ ಅಂತ ಹೇಳಿ ಮಾಡಿದೆ. ಎಲ್ಲವೂ ಈಗ ಆರ್ಟಿಸಿಗಳೆಲ್ಲ ಕಂಪ್ಯೂಟರೈಸೇಷನ್ ಆಗಿದೆ. ಎಲ್ಲಿ ಬೇಕಾದ್ರೂ ನಾವು ಇಡೀ ಜಗತ್ತಿನಲ್ಲಿ ಯಾವುದೇ ಮೂಲದಲ್ಲಿ ಕೂತ್ಕೊಂಡು ನನ್ನ ಜಮೀನಿನ ಆರ್ಟಿಸಿ ಹೇಗಿದೆ, ಯಾರ ಹೆಸರಲ್ಲಿದೆ ಅಂತ ನೋಡೋದಕ್ಕೆ ಅವಕಾಶ ಇರುತ್ತೆ. ಅದನ್ನ ನೋಡ್ಕೋಬೇಕು, ಇಲ್ಲ ತುಂಬಾ ಕನಿಷ್ಠ ಬೆಲೆ 10 ರೂಪಾಯಿ ಕೊಡ್ತು ಅಂತ ಹೇಳಿದ್ರೆ ನಮಗೊಂದು ಆರ್ಟಿಸಿ ಸಿಗುತ್ತೆ. ಅದು ನಾಡ್ ಕಚೇರಿಗಳಲ್ಲಿ ತಗೋಬಹುದು, ತಾಲೂಕು ಕಚೇರಿಗಳಲ್ಲಿ ತಗೋಬಹುದು. ರೈತ ಬಂಧುವರೇ, ಮುಂದಿನ ಶನಿವಾರ ಅಂದರೆ 27ನೇ ತಾರೀಖು ಮೊದಲಿಗೆ ಜನಪದ ಪಶುವೈದ್ಯ ಪಶು ಚಿಕಿತ್ಸೆಯಲ್ಲಿ ಮನೆಮದ್ದು ಕುರಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇದರಲ್ಲಿ ಕಾಲುಬಾಯಿ ಜ್ವರ ಹಾಗೂ ಗೂಬೆ ರೋಗದ ಲಕ್ಷಣಗಳು ಹಾಗೂ ಇದಕ್ಕೆ ಯಾವ ರೀತಿ ಚಿಕಿತ್ಸೆ ಮಾಡಬೇಕು ಅನ್ನುವ ವಿಚಾರ ಬಿತ್ತರವಾಗುತ್ತೆ. ನಂತರ ಕೃಷಿ ಲೋಕ ಹಾಗೇನೆ ಕೃಷಿ ದರ್ಪಣ ಮೂಡಿಬರುತ್ತೆ. ರೈತ ಬಂಧವರೇ, ಇದುವರೆಗೆ ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಗುವ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬರುವ ಮುಂದಿನ 1 ವಾರದ ಕಾಲ ನಿಮಗಾಗಿ ಏನೆಲ್ಲ ಕಾರ್ಯಕ್ರಮಗಳ ಪಟ್ಟಿ ಸಿದ್ಧವಾಗಿರುತ್ತೆ ಅನ್ನುವ ಪಕ್ಷಿ ನೋಟವನ್ನ ಆಲಿಸಿದ್ರಲ್ಲ. ಇಲ್ಲಿಗೆ ಇಂದಿನ ಕೃಷಿ ದರ್ಪಣ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಕೃಷಿ ದರ್ಪಣ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ ಕೃಷಿ ದರ್ಪಣ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಕೃಷಿ ದರ್ಪಣ ಈಗ ಕೆಲವು ಜಾಹೀರಾತುಗಳು.